ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 5:30. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನದ ಕೊನೆಯ ಭಾಗ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನ ಕೇಳ್ತಾ ಇದ್ರಿ ಅಲ್ವಾ? ಬನ್ನಿ, ಇಂದಿನ ಕೃಷಿರಂಗದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತಂತೆ ಡಾಕ್ಟರ್ ಎಂ ಶಿವಶಂಕರ್ ಅವರ ಸಂದರ್ಶನದ ಅಂತಿಮ ಭಾಗವನ್ನ ಪ್ರಸಾರ ಮಾಡ್ತಿದ್ದೇವೆ, ಆಲಿಸೋಣ. ಬಹಳ ಮುಖ್ಯವಾಗಿ ನಮಗೆ ಮೊದಲು ಸಿಗ್ತಕ್ಕಂಥದ್ದು ಎಳನೀರು. ಎಳನೀರಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಇರುತ್ತೆ, ಅದರಿಂದ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ, ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಡಾಕ್ಟ್ರೆ. ಸರ್, ಎಳನೀರು ಅನ್ನೋದು ಇದು ಸ್ವಾಭಾವಿಕ ಪೋಷಕಾಂಶಯುಕ್ತ ಮತ್ತು ಆರೋಗ್ಯಕರ ಪಾನೀಯ. ಎಲ್ಲ ವಯೋಮಾನದವರು ಸೂಟಬಲ್ ಆಗಂಥದ್ದು ಒಂದು ಆರೋಗ್ಯಕರವಾದಂಥ ಪಾನೀಯ ಇದು ಅಂತೀವಿ. ಮತ್ತು ಇದು ಯಾವುದೇ ಥರದ ವಾಸನೆ ಇರೋದಿಲ್ಲ, ಮತ್ತು ಔಷಧಿ ಗುಣಗಳನ್ನು ಹೊಂದಿದೆ. ಇದು ಅತ್ಯಧಿಕವಾದಂಥದ್ದು ಪೊಟಾಷಿಯಂ ಅಂತ ಕಂಟೆಂಟ್ ಇರ್ತದೆ ಇಲ್ಲಿ. 100 ml ಒಂದು ಎಳ್ನೀರು ತಗೊಂಡಿಲ್ಲ, ಒಂದು 300-320 mg ವರೆಗೂ ಇದರಲ್ಲಿ ಪೊಟಾಷಿಯಂ ಅಂತ ಇರ್ತದೆ. ಮತ್ತು ಒಂದು 100 mg ಅನ್ನೋದು ಸೋಡಿಯಂ ಇರ್ತದೆ, ಮತ್ತು ಮೆಗ್ನೀಷಿಯಂ ಅನ್ನೋದು 30 mg ಇರ್ತದೆ, ಮತ್ತು ಸಾರಜನಕ ಅಂತೀವಲ್ಲ ಅವು ಅವೆಲ್ಲ ತುಂಬ ಕಡಿಮೆ ಇರ್ತದೆ. ಕೊಬ್ಬು, ಸಾರಜನಕ ಅವೆಲ್ಲ ಕಡಿಮೆ ಇರ್ತದೆ. ಖನಿಜಾಂಶಗಳು ಸಹ ಒಂದು ಅದು ಕಡಿಮೆ ಇರ್ತದೆ, ಒಂದು 1% ಕೆಳಗೆ ಇರ್ತದೆ 100 ml ಅಲ್ಲಿ. ಮತ್ತು ಸಕ್ಕರ ಪಿಷ್ಟ 4% ಅಂತ ಇರ್ತದೆ. ಔಷಧಿ ಗುಣಗಳದ್ದು ಅಂತಂದ್ರೆ ಈ ಕಿಡ್ನಿ ಸಮಸ್ಯೆ ಇರುವಂಥವ್ರು ಇಂಥವ್ರಿಗೆಲ್ಲ ತುಂಬ ಒಳ್ಳೇದಿದು. ಹಾಲು ಹೊಟ್ಟೆಲಿ ಕುಡಿದ್ರೆ ಇನ್ನೂ ಒಳ್ಳೇದಿದು. ಬೆಳಗ್ಗೆ ಎದ್ದ ತಕ್ಷಣ ಹಾಲು ಹೊಟ್ಟೆ ಅಂತೀವಲ್ಲ ಆ ಟೈಮಲ್ಲಿ ಕುಡಿದ್ರೆ ತುಂಬ ಒಳ್ಳೇದು. ಕಿಡ್ನಿಗಂತೂ ತುಂಬ ಒಳ್ಳೆಯದು. ಸೊ ಇದರಲ್ಲಿ ಅತ್ಯಧಿಕವಾದಂಥ ಪೊಟಾಷಿಯಂ ಇರೋದ್ರಿಂದ ಕಿಡ್ನಿಗೆ ಅವಕ್ಕೆಲ್ಲ ತುಂಬಾ ಒಳ್ಳೆಯದು. ಜೊತೆಗೆ ಈ ಮೌಲ್ಯವರ್ಧನೆ ಮಾಡೋದು ಏನಂತ ಅಂತಂದ್ರೆ ಇದರಲ್ಲಿ ವಿನೆಗರ್ ಮಾಡ್ತಾರೆ, ಸ್ವಲ್ಪ ಈಸ್ಟು ಮತ್ತೆ ಸಕ್ಕರೆ ಸೇರಿಸಿ ಅದನ್ನ ಫರ್ಮೆಂಟೇಷನ್ ಅಂತ ಮಾಡಿದಾಗ ವಿನೆಗರ್ ಅಂತ ಬರ್ತದೆ. ಸೊ ಇದನ್ನ ಅತ್ಯಧಿಕವಾದಂತ ಕೆಲವೊಂದು ಆಹಾರ ಪದಾರ್ಥವಾಗಿ ಪಿಕ್ಕಲ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಸರ್ ಏನು ವಿನೆಗರ್, ಅದ್ರ ಬದಲಾಗಿ ಇದನ್ನ ಆಹಾರ ಪದಾರ್ಥ ಉತ್ಪನ್ನ ಮಾಡಕ್ಕೆ ಈ ವಿನೆಗರ್ ಅನ್ನ ಉಪಯೋಗಿಸ್ತೀವಿ ನಾವು. ಯಾಕಂತಂದ್ರೆ ಕೃತಕವಾಗಿ ತಯಾರಿಸುವಂತ ಅಸಿಟಿಕ್ ಆಮ್ಲ ಅಂತೀವಿ ನಾವು, ಆಮ್ಲ ಅದೇ ವಿನೆಗರ್, ಮಾಮೂಲು ವಿನೆಗರ್ ಅಸಿಟಿಕ್ ಆಮ್ಲ ಅಂತೀವಿ. ಅದರ ಬದಲಾಗಿ ಈ ಎಳ್ನೀರಿನ ತಯಾರಾದಂತ ವಿನೆಗರ್ ಅನ್ನ ಬಳಸ್ಕೊಂಡ್ರು ಕೆಲವೊಂದು ಆಹಾರ ಉತ್ಪನ್ನ ಉಪಯೋಗಿಸ್ಕೊಬಹುದು. ಜೊತೆಗೆ ಎಳ್ನೀರಿನಲ್ಲಿ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಟೆಟ್ರಾಪ್ಯಾಕ್ ಅಂತ ಮಾಡ್ತಾರೆ, ಫ್ರೂಟಿ ಪ್ಯಾಕೆಟ್ ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಕೆಲವೊಂದು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ತಮಗೆಲ್ಲ ಗೊತ್ತಿರಬೇಕು ಈ ಟೆಟ್ರಾಪ್ಯಾಕ್ ಅಲ್ಲಿ. ಅಂಥದ್ದು ಈಗ ಎಳ್ನೀರು ಸಹ ಸಿಗುತ್ತೆ. ತಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ನಗರಗಳಲ್ಲಿ ಎಸ್ಪೆಷಲಿ ಬೆಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಳ್ನೀರ್ನೆಲ್ಲ ಕೊಚ್ಚಿ ಒಂದು ಕೋಲ್ಡ್ ಬೇಸಿನ್ಗೆ ಹಾಕೊಂತಾರೆ. ಆ ಕೋಲ್ಡ್ ಬೇಸಿನ್ಗೆ ಹಾಕ್ಸ್ಬಿಟ್ಟು ಒಂದು ಲೋಟ ಕೋಲ್ಡ್ ಎಳ್ನೀರ್ನ ಸುಮಾರು 60-70 ರೂಪಾಯಿವರೆಗೂ ಮಾರಾಟ ಮಾಡ್ತಾರೆ. ಸೊ ಅದಕ್ಕಾಗಿ ಎಳ್ನೀರು ನಮ್ಮ ಕರ್ನಾಟಕಕ್ಕಿಂತ ಬೇರೆ ರಾಜ್ಯಗಳಲ್ಲಿ ತುಂಬಾ ಬೇಡಿಕೆ ಇದೆ. ಜೊತೆಗೆ ಅತಿ ಹೆಚ್ಚಾಗಿ ನಮ್ಮ ಕರ್ನಾಟಕದ ಎಳ್ನೀರು ಬಾಂಬೆ ಡೆಲ್ಲಿಗೆಲ್ಲ ರಫ್ತಾಗ್ತಾ ಇದೆ. ಹೌದು, ಯಾಕಂದ್ರೆ ಅಲ್ಲಿ ತುಂಬಾ ಬೇಡಿಕೆ. ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಅಲ್ಲಿ 60-70 ರೂಪಾಯಿಗೆ ಒಂದು ಎಳ್ನೀರು ಹೋಗುತ್ತೆ. ಸೊ ಅದರಿಂದನೇ ನಮ್ಮ ಮಂಡ್ಯ ಇರ್ಬೋದು, ನಮ್ಮ ಹಾಸನ ಈ ಸುತ್ತಮುತ್ತ ಏನು ಬೆಳಿತೀವಲ್ವಾ ಎಳ್ನೀರು ಅತಿ ಹೆಚ್ಚಾಗಿ ಮುಂಬೈ ಮತ್ತೆ ಡೆಲ್ಲಿಗೆ ಎಳ್ನೀರಿಗಾಗಿ ಹೋಗ್ತಾ ಇದೆ. ಎಳ್ನೀರಿನ ನಂತರ ನಮಗೆ ಸಿಗ್ತಕ್ಕಂಥದ್ದು ತೆಂಗಿನಕಾಯಿ. ನೀವಾಗ್ಲೇ ಹೇಳಿದ್ರೆ 50% ತೆಂಗಿನಕಾಯಿಯನ್ನು ನಾವು ಬಳಕೆಯನ್ನ ಮಾಡ್ತಾ ಇದ್ದೇವೆ. ಪೂಜೆ ಧಾರ್ಮಿಕ ಕಾರಣಕ್ಕಾಗಿ ಬಳಕೆ ಮಾಡ್ತೀವಿ, ಮತ್ತೆ ನಮಗೆ ಆಹಾರ ಉತ್ಪನ್ನಗಳಿಗೆ ಬಳಕೆಯನ್ನ ಮಾಡ್ತೀವಿ. ಹೀಗೆ ಹೆಚ್ಚು ನಾವು ತೆಂಗಿನಕಾಯಿಯನ್ನ ಬಳಕೆಯನ್ನ ಮಾಡ್ತಾ ಇದ್ದೇವೆ. ಈ ತೆಂಗಿನಕಾಯಿಯಿಂದ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು, ಮತ್ತೆ ಹೇಗೆ ಮಾಡುವಂಥದ್ದು? ಮೊದಲನೇದಾಗಿ ಎಣ್ಣೆ. ನಮ್ಮಲ್ಲಿ ಅತಿ ಹೆಚ್ಚಾಗಿ ರನ್ ಆಗ್ತಾ ಇರೋದು ಎಣ್ಣೆ, ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆನ ನಮ್ಗೆಲ್ಲ ತಮ್ಗೆಲ್ಲ ಗೊತ್ತಿರೋ ಹಾಗೆ ತಲೆಗೆ ಹಚ್ಕೊಂತೀವಿ ಅಲ್ವಾ ಸರ್. ಈಗ ತಮ್ಗೆ ಗೊತ್ತಿದೆಯಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಬಂದಿದೆ. ವರ್ಜಿನ್ ಕೋಕೋನಟ್ ಆಯಿಲ್ಗೂ ಮತ್ತೆ ನಾವು ತಲೆಗೆ ಹಾಕೋ ಎಣ್ಣೆಗೂ ಇರುವಂತ ವ್ಯತ್ಯಾಸ ಏನಂತಂದ್ರೆ, ವರ್ಜಿನ್ ಕೋಕೋನಟ್ ಆಯಿಲ್ ಜೀವ ಇರೋಂಥದ್ದು, ತಲೆಗೆ ಹಾಕೋ ಎಣ್ಣೆ ಜೀವ ಇಲ್ದಿದ್ದಂಥದ್ದು ಅಂತ ಅಷ್ಟೇ ಡಿಫ್ರೆನ್ಸಿಯೇಷನ್. ಏನಾಗ್ತದೆ ಅಂತಂದ್ರೆ, ಕೊಬ್ಬರಿ ಏನ್ ಕಾಯಿ ಹೊಡಿತೀವಲ್ಲ, ಕಾಯಿನ ಹೊಡೆದು ಅದನ್ನ ತುರಿದು ಅದನ್ನ ಡ್ರೈ ಮಾಡ್ತೀವಿ. ಟೆಕ್ನಿಕಲ್ ಆಗಿ ಮಾಡ್ಬೇಕಂದ್ರೆ ಓವನ್ ಯೂಸ್ ಮಾಡ್ತಾರೆ. ನಮ್ಮ ರೈತರ ಪದ್ಧತಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಡ್ರೈ ಮಾಡ್ಲಿಕ್ಕೆ ಸ್ವಲ್ಪ ಅದೇ ಈಟ್ ಬರೋಂತ ಒಂದು ಪಾತ್ರೆನ ಅಥವಾ ಎಂಚು ಅಂತೀವಲ್ಲ ಸಾಮಾನ್ಯನಲ್ಲಿ, ಅಂತ ಎಂಚುಗಳ ಮೇಲೆ ದೊಡ್ಡದಾಗ ಮಾಡ್ಬೇಕಂತಂದ್ರೆ ಸ್ವಲ್ಪ ಸ್ಟೀಮ್ ಏನು ಎಂಚು ದೊಡ್ಡದಾಗ ಮಾಡಿ ಒಳ್ಳೆ ಅದಕ್ಕೆ ಬೆಂಕಿ ಗಿಂಕಿ ಹಾಕಿ ಅದನ್ನ ಡ್ರೈ ಮಾಡೋಂಥದ್ದು. ಸೊ ಎಲ್ಲಿ ಆ ತುರಿದಂತ ಕೊಬ್ಬರಿನ ಜಾಸ್ತಿ ಡ್ರೈ ಮಾಡಿದಷ್ಟು ಅದರಲ್ಲಿ ಎಣ್ಣೆ ಕಂಟೆಂಟ್ ಅಂದ್ರೆ ಎಣ್ಣೆಯ ಅಂಶ ಏನಿದೆಯಲ್ಲ ಅದು ಉತ್ಪತ್ತಿ ಆಗ್ತದೆ. ಅದನ್ನ ಫ್ರೆಶಿಂಗ್ ಮಿಷಿನ್ ಅಂತ ಇರ್ತದೆ, ಅದ್ರಲ್ಲಿ ಹಾಕಿ ಫ್ರೆಶ್ ಮಾಡ್ತೀವಿ. ಆ ಫ್ರೆಶ್ ಮಾಡಿದಾಗ ಅದ್ರ ಬರುವಂತ ಎಣ್ಣೆ ವರ್ಜಿನ್ ಕೋಕೋನಟ್ ಆಯಿಲ್, ಅದನ್ನ ತೆಂಗಿನ ಎಣ್ಣೆ ಅಂತ ಹೇಳಿ ಕರೀತಾರೆ. ಹೌದೌದು, ವರ್ಜಿನ್ ಕೋಕೋನಟ್ ಆಯಿಲ್ ಅಥವಾ ಅಡಿಗೆ ತೆಂಗಿಗೆ ಬೆಳೆಸುವಂತ ಕೋಕೋನಟ್ ಅಂತ ಹೇಳ್ತೀವಿ ನಾವು ಎಣ್ಣೆ ಅಂತ ಹೇಳ್ತೀವಿ. ಇದು ಮಾಮೂಲು ತಲೆಗೆ ಹಾಕೊಂಡ ಎಣ್ಣೆ, ತಮ್ಗೆಲ್ಲ ಗೊತ್ತಿರೋ ಎಲ್ಲರಿಗೂ ಗೊತ್ತದು, ಒಣಗಿದಂತ ಕೊಬ್ಬರಿ ಗಿಟ್ಕಂತೀವಲ್ಲ ಅದನ್ನ ತಗೊಂಡಾಗ ಅದನ್ನ ಮಿಲ್ ಮಾಡ್ತೀವಿ, ಅದ್ರಲ್ಲಿ ಬರೋ ಅಂತ ಎಣ್ಣೆ ಕೊಬ್ಬರಿ ಕೊಬ್ಬರಿ ಎಣ್ಣೆ ಅಷ್ಟೇ. ಸೊ ತಾವು ಕೇಳಬಹುದು ಎಣ್ಣೆ ಆರೋಗ್ಯಕ್ಕೆ ಎರಡು ಉಪಯೋಗಿಸಬಹುದು ಅಂತ. ವರ್ಜಿನ್ ಕೋಕೋನಟ್ ಆಯಿಲು ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅದಲ್ಲಿರುವಂತಹ ಪೋಷಕಾಂಶಗಳು ಚೆನ್ನಾಗಿರ್ತವೆ, ಇದರಲ್ಲಿ ಪೋಷಕಾಂಶಗಳು ಕಡಿಮೆ ಇರ್ತವೆ. ಅದಕ್ಕೆ ನಮ್ಮ ದೇಹಕ್ಕೆ ಬೇಕಾದಂತ ಪೋಷಕಾಂಶ ಇರೋದು ಯಾವ್ದ್ರಲ್ಲಿ ಅಂತಂದ್ರೆ ವರ್ಜಿನ್ ಕೋಕೋನಟ್ ಆಯಿಲಲ್ಲಿ. ತಮ್ಗೆ ಗೊತ್ತಿರಬಹುದು ಕೇರಳಲ್ಲೂ ಅತಿ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ, ಮತ್ತೆ ಅವರು ತಿನ್ನಾಗಿ ಫ್ಯಾಟ್ ಕಡಿಮೆ ಇರ್ತದೆ ಅವರಿಗೆ. ಯಾಕೆ ಅಂತಂದ್ರೆ ಕೊಬ್ಬನ್ನು ಕರಿಸುವಂತ ಶಕ್ತಿ, ನಮ್ಮ ಹೃದಯಕ್ಕೆ ಇರುವಂತಹ ಕೊಲೆಸ್ಟ್ರಾಲ್ ಅಂಶ ಏನಿದೆಯಲ್ಲ ಅದನ್ನು ಕರಿಸುವಂತ ಶಕ್ತಿ ಇರೋದು ಅಂತಂದ್ರೆ ಈ ಕೊಬ್ಬರಿ ಎಣ್ಣೆಯಲ್ಲಿ, ವರ್ಜಿನ್ ಕೋಕೋನಟ್ ಆಯಿಲಲ್ಲಿ. ಜೊತೆಗೆ ಕೆಲವೊಂದು ಕ್ಯಾನ್ಸರ್ ಕಾರಕ ಅಂಶಗಳೇನಿರ್ತಾವಲ್ಲ ಕೋಶಗಳು ಅಂತ ಅಂತವನ್ನು ಕೂಡ ಕೊಲ್ಲುವಂತ ಶಕ್ತಿ ಈ ವರ್ಜಿನ್ ತೆಂಗಿನಲ್ಲಿ ಇರ್ತದೆ. ಸೊ ಅದಕ್ಕೆ ಆರೋಗ್ಯಕ್ಕೆ ಅದು ಬಹಳ ಉತ್ತಮ. ಸೊ ಅದರಿಂದ ನಾನು ಹೇಳೋದೇನಂತಂದ್ರೆ, ಈ ಏನಾಗಿದೆ ಅಂತಂದ್ರೆ ಅತಿ ಹೆಚ್ಚಾಗಿ ಎಲ್ಲರೂ ವರ್ಜಿನ್ ಕೋಕೋನಟ್ ಆಯಿಲ್ ಅದೇ ಆಹಾರಕ್ಕಾಗಿ ಬಳಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತೆ ಜೊತೆಗೆ ನಮ್ಮ ರೈತರಿಗೂ ಒಂದು ಅದರ ಬೇಡಿಕೆ ಜಾಸ್ತಿ ಆದಷ್ಟು ನಮ್ಮ ರೈತರಿಗೂ ಒಂದು ಬೆಲೆ ಸಿಗುತ್ತೆ. ಸೊ ಅದರಿಂದ ಮೌಲ್ಯವರ್ಧನೆ ಮಾಡಿದ್ರೆ ಅದು ಪಾಪ್ಯುಲಾರಿಟಿ ಆಗಬೇಕು ಅಂದ್ರೆ ಎಲ್ಲರಿಗೂ ಜನಪ್ರಿಯ ಆಗಬೇಕು. ಜೊತೆಗೆ ಅತಿ ಜನಪ್ರಿಯ ಆದಷ್ಟು ರೈತರು ಅದು ಡಿಮ್ಯಾಂಡ್ ಆಗುತ್ತೆ, ಅಂದ್ರೆ ತೆಂಗಿನಕಾಯಿಗೆ ಬೇಡಿಕೆ ಬರ್ತದೆ, ರೈತನಿಗೂ ಒಂದು ಲಾಭದಾಯಕವಾಗಿ ಆಗುತ್ತೆ. ಈ ತೆಂಗಿನ ಎಣ್ಣೆಯನ್ನ ಎಲ್ಲೆಲ್ಲಿ ಬಳಕೆ ಮಾಡಬಹುದು ಡಾಕ್ಟ್ರೆ? ವರ್ಜಿನ್ ಕೋಕೋನಟ್ ಎಲ್ಲ ಹೆಚ್ಚಾಗಿ ನಾವು ಅಡಿಗೆಗೂ ಉಪಯೋಗಿಸ್ಕೊಬಹುದು, ಜೊತೆಗೆ ಬೇರೆ ಆಯುರ್ವೇದಿಕ್ ಆಗಿ ಅಲ್ಲಿ ಇಲ್ಲಿ ಉಪಯೋಗಿಸ್ತಾ ಇದಾರೆ. ಸೊ ಅದನ್ನ ನಾವು ಪರ್ಟಿಕ್ಯುಲರ್ ಆಗಿ ಇಂಥ ಆಯುರ್ವೇದಿಕ್ಗೆ ಬಳಸಿ ಅಂತ ಹೇಳಂಗಿಲ್ಲ ನಾವು, ಬಟ್ ಇದು ಆರೋಗ್ಯಕ್ಕೆ ಅಂದ ಪೋಷಕಾಂಶಗಳ ಪ್ರಕಾರ ಇದನ್ನ ನಾವು ಬಳಸಬಹುದು ಅಂತ ನಾವು ಹೇಳಬಹುದು ಸರ್. ಅಂದ್ರೆ ಅಡಿಗೆನಲ್ಲಿ ಎಲ್ಲದಕ್ಕೂ ಬಳಸಬಹುದು, ಎಲ್ಲದಕ್ಕೂ ಒಗ್ಗರಣೆಗೆ ಹಾಕ್ಲಿಕ್ಕೆ, ಒಗ್ಗರಣೆ ನಾವು ಬೇರೆ ಬೇರೆ ತರಹದ ಸಿಹಿ ಪದಾರ್ಥ ಮಾಡ್ಲಿಕ್ಕೆ ಬಳಕೆ ಮಾಡಬಹುದು, ಕರಿಲಿಕ್ಕೂ ಕೂಡ ಬಳಸಬಹುದು. ಅಂದ್ರೆ ಇದು ಕೆಲವೊಂದು ಸಿಹಿ ಮಾಡ್ಲಿಕ್ಕೆ ಕೆಲವೊಂದು ಇದು ಸ್ವಲ್ಪ ಆಗೋದಿಲ್ಲ, ಪರ್ಟಿಕ್ಯುಲರ್ ಆಗಿ ಇದನ್ನ ಅಡಿಗೆನಲ್ಲಿ ಒಗ್ಗರಣೆ ಹಾಕ್ಲಿಕ್ಕೆ ಮಾತ್ರ ಉಪಯೋಗಿಸಬಹುದು. ಇದರಲ್ಲೇ ನಾವು ಬೇರೆ ಬೇರೆ ಅಡಿಗೆಗಳನ್ನ ಸ್ವೀಟ್ ಮಾಡ್ತೀವಿ ಅದು ಮಾಡ್ತೀವಿ ಅಂತಂದ್ರೆ ಇನ್ನೂ ಅದು ಅಷ್ಟೊಂದು ಪಾಪ್ಯುಲಾರಿಟಿ ಇಲ್ಲ, ಬಟ್ ಅದು ಸ್ವಲ್ಪ ಇನ್ನೂ ಕಡಿಮೆ ಸರ್ ಅದು. ಈಗ ಉದಾಹರಣೆಗೆ ನಾವು ಜಿಲೇಬಿನ ಎಣ್ಣೆನಲ್ಲಿ ಕಾಯಿಸ್ತೀವಿ, ಇದನ್ನು ಕಾಯಿಸ್ತೀವಿ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಇದು ಆಗೋದಿಲ್ಲ ಅದರಲ್ಲಿ. ಕೆಲವೇ ಕೆಲವು ಅಂತಾನೆ ಒಗ್ಗರಣೆ ಮಾಡಂತದ್ದು, ಚಿತ್ರಾನ್ನ ಸ್ವಲ್ಪ ಫ್ಲೇವರ್ ಜಾಸ್ತಿ ಇದೆ, ಚಿತ್ರಾನ್ನ ಮಾಡಂತದ್ದು ಅಂತ ಒಂದು ಇದಕ್ಕೆ ಇದು ಉಪಯೋಗಿಸಬಹುದು. ವಿನಃ ಡೈರೆಕ್ಟ್ ಆಗಿ ಇದನ್ನ ನಾವು ಜಿಲೇಬಿ ಮಾಡ್ತೀವಿ, ಅದ್ ಮತ್ತೆ ಇನ್ನೊಂದು ಅದು ಎಣ್ಣೆಲಿ ಕರಿತೀವಲ್ಲ ಬೋಂಡಾ ಅಂತವಾಗೆಲ್ಲ ಇನ್ನೂ ಇದಾಗೋದಿಲ್ಲ ಸರ್, ಅದೊಂದು ಎಲ್ಲ ಗೊತ್ತಾಗಬೇಕು. ಈಗ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಮತ್ತೆ ನೀವು ಹೇಳಿದಾಗ ಕೇರಳದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇದನ್ನೇ ಬಳಕೆಯನ್ನ ಮಾಡ್ತಾರೆ. ಅವ್ರಿಗೆ ಈ ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಅವುಗಳ ಬಳಕೆ ಅಷ್ಟಾಗಿ ಇಲ್ಲ, ತೆಂಗಿನ ಎಣ್ಣೆಯನ್ನ ಹೆಚ್ಚು ಬಳಕೆಯನ್ನ ಮಾಡ್ತಾರೆ. ತೆಂಗಿನ ಎಣ್ಣೆ ಆಗ್ಬಹುದು, ಕೊಬ್ಬರಿ ಎಣ್ಣೆ ಆಗ್ಬಹುದು. ಈ ನಮ್ಮಲ್ಲಿ ಯಾಕೋ ಅದು ಅಷ್ಟು ಇನ್ನು ಹೊಂದ್ಕೊಳಕ್ ಆಗ್ತಾ ಇಲ್ವಲ್ಲ ಯಾಕೆ ಅಂತ ಸರ್? ಒಂದು ಟೇಸ್ಟ್ ರುಚಿ, ಈ ಯಾವುದೇ ಪದಾರ್ಥಗಳನ್ನ ಕಡಲೆಕಾಯಿ ಎಣ್ಣೆ ಇರ್ಬೋದು ಮತ್ತೆ ಸನ್ಫ್ಲವರ್ ಸೂರ್ಯಕಾಂತಿ ಎಣ್ಣೆಯಲ್ಲಿ ಕರೆದಂತ ಮಾಡಿದಂತ ಉತ್ಪನ್ನಗಳಿರುವಂತ ರುಚಿ ಈ ತೆಂಗಿನ ಎಣ್ಣೆಯಲ್ಲಿ ಬರ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಅಂತ ರುಚಿ ಅವೇನೆ ಹೇಳ್ಬೇಕಂತಂದ್ರೆ, ಬಟ್ ನನ್ನ ಒಂದು ಪ್ರಕಾರ ಈ ಎಣ್ಣೆಗಳು ಏನಾಗಿದ್ದಾವೆ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಮಿಕ್ಸ್ ಅವು, ಎಲ್ಲ ಯಾವ್ದೇ ತರದ ಪ್ಯೂರಿಟಿ, ಕಡಲೆಕಾಯಿ ಎಣ್ಣೆ ಪ್ಯೂರಿಟಿ ಇದೆ ಮತ್ತೆ ಈ ಸೂರ್ಯಕಾಂತಿ ಪ್ಯೂರಿಟಿ ಇದೆ ಅಂತ ನಾವ್ ಹೇಳಂಗಿಲ್ಲ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರೋ ಎಲ್ಲಾರ್ಗು ಸರ್ವೆ ಸಾಮಾನ್ಯರು ಗೊತ್ತು ಅದು ಮಿಕ್ಸ್ಡ್ ಆಯಿಲ್ ಅಂತ. ಗೊತ್ತಿದ್ದೂ ನಾವು ಅದಕ್ಕೆ ಮಾರೋಗ್ತಾ ಇದೀವಿ, ಅದು ನಮ್ಮ ದುರದೃಷ್ಟ. ಜೊತೆಗೆ ಏನಂತಂದ್ರೆ ನಾವು ಬಳಸುವಂತ ಆಹಾರ ಪದಾರ್ಥಗಳಲ್ಲಿ ನಾವು ಎಷ್ಟು ಒಳ್ಳೇದನ್ನ ಬಳಸ್ತೀವೋ ಅಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಬಹುದು ಅಂತ ಹೇಳ್ಬೋದು ಅಷ್ಟೇನೆ. ಜೊತೆಗೆ ಏನಾಗಿದೆ ಅಂತಂದ್ರೆ ಈಗಾಗಲೇ ವರ್ಜಿನ್ ಕೋಕೋನಟ್ ಆಯಿಲ್ ಬೆಲೆ ಜಾಸ್ತಿ. ಯಾಕೆ ಬೆಲೆ ಜಾಸ್ತಿ ಅಂತಂದ್ರೆ ಉತ್ಪಾದನೆ ಕಡಿಮೆ, ಬೇಡಿಕೆ ಕಡಿಮೆ, ಅದರಿಂದ ಒಂದು ದರ ಏನಿದೆ ಅದು ಜಾಸ್ತಿನೇ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರೂ ಅದಕ್ಕೆ ಸೀಮಿತವಾದಾಗ, ಅದಕ್ಕೆ ಎಲ್ಲರೂ ಕೊಬ್ಬರಿ ಎಣ್ಣೆ ತಿನ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಬಳಸಕ್ಕೆ ಎಲ್ಲರೂ ಪ್ರಾರಂಭ ಮಾಡಿದಾಗ ಅದು ಬೇಡಿಕೆ ಜಾಸ್ತಿ ಆದಷ್ಟು ಡಿಮ್ಯಾಂಡು ಜಾಸ್ತಿ ಆದಷ್ಟು ಆಗ ಅದು ಉತ್ಪಾದನೆ ಜಾಸ್ತಿ ಆಗುತ್ತೆ. ಆಗ ಉತ್ಪಾದನೆ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಅದು ಒಂದು ಲೆವೆಲ್ ಬರ್ತದೆ. ಮತ್ತೊಂದು ಉತ್ಪನ್ನ ಹೇಳಿದ್ರೆ ತಾವು ತೆಂಗಿನ ಪುಡಿ ಅಥವಾ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಹೇಳಿ, ಇದನ್ನ ಮಾಡುವಂತದ್ದು ಹೇಗೆ ಮತ್ತೆ ಇದನ್ನ ಎಲ್ಲೆಲ್ಲಿ ಬಳಕೆಯನ್ನ ಮಾಡಬಹುದು? ಸರ್ ಇಷ್ಟೇ ನಾನು ಹೇಳೋದು, ಡೆಸಿಕೇಟ್ ಕೋಕೋನಟ್ ಪೌಡರ್ ಅಂತವಲ್ಲ ಇದನ್ನ ಚೆನ್ನಾಗಿ ಒಣಗಿಸೋದಂತದ್ದು, ಒಣಗಿಸ್ಬಿಟ್ಟು ತುರಿದು ಅದನ್ನ ಮತ್ತೆ ಪೌಡರ್ ಮಾಡಿದ್ರೆ ಅದೇ ಡೆಸಿಕೇಟ್ ಕೋಕೋನಟ್ ಪೌಡರ್ ಅಂತೀವಿ ನಾವು, ಅಂದ್ರೆ ತೆಂಗಿನ ಪುಡಿ ಅಂತೀವಿ ನಾವು. ಈಗಾಗಲೇ ತೆಂಗಿನ ಪುಡಿಯನ್ನು ಅತಿ ಹೆಚ್ಚಾಗಿ ಬೇಕರಿ ಪದಾರ್ಥಗಳಲ್ಲಿ, ಸಿಹಿ ತಯಾರಿಸುವಂತ ಅಂಗಡಿಗಳಲ್ಲಿ, ಸಿಹಿ ಅಂಗಡಿ ತಯಾರಿಸುವ ಅಂಗಡಿಗಳಲ್ಲಿ ಮತ್ತೆ ಬೇಕರಿ ಅಂಗಡಿಯಲ್ಲಿ ಅತಿ ಹೆಚ್ಚಾಗಿ ಉಪಯೋಗಿಸ್ತಾ ಇದಾರೆ. ನನ್ಗೆ ಗೊತ್ತಿರೋ ಹಾಗೇನೆ ಸುಮಾರು ಅದು ಒಂದು ಕೆಜಿನೇ 100-150 ಇದೆ. ಹೇಳ್ಬೇಕಂತಂದ್ರೆ ಡೆಸಿಗ್ನೇಟ್ ಕೋಕೋನಟ್ ಪೌಡರ್ನ ಜಾಸ್ತಿ ಅತಿ ಹೆಚ್ಚಾಗಿ ಎಲ್ಲಿ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ ಈ ಏನು ಸಂಸ್ಕರಣ ಘಟಕ ಇದೆಯಲ್ಲ, ತೆಂಗು ಸಂಸ್ಕರಣ ಘಟಕಗಳಲ್ಲಿ ಅಲ್ಲಿ ಎಣ್ಣೆ ತೆಗಿತಾರೆ. ಎಣ್ಣೆ ತೆಗೆದ ಮೇಲೆ ಬರುವಂತ ಇದರಿಂದ ಕೆಲವು ಪುಡಿ ಮಾಡ್ತಾರೆ, ಜೊತೆಗೆ ಅದನ್ನ ಮತ್ತೆ ಸಿಹಿನೂ ಮಾಡ್ತಾರೆ. ಆಮೇಲೆ ಕೆಲವೊಂದು ಜಾಸ್ತಿ ಇದಾದಾಗ ಅದನ್ನ ಏನು ದನಗಳ ಆಹಾರ ಅಂದ್ರೆ ಕ್ಯಾಟಲ್ ಫೀಡ್ ಅಂತ ಅದಕ್ಕೂ ಹೋಗುತ್ತೆ. ಸೊ ಈ ರೀತಿ ಅತ್ಯಧಿಕವಾದಂತ ಕೆಲವೊಂದು ಉತ್ಪನ್ನಗಳ ಮಾಡ್ತಾ ಇದ್ದಾರೆ. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಅತ್ಯಧಿಕವಾದಂತ ನಾರಿನಂಶ ಇರೋದ್ರಿಂದ ಯಾವ್ದ್ರಲ್ಲಿ ಕೊಬ್ಬರಿನಲ್ಲಿ, ಇದು ಎಲ್ಲದಕ್ಕೂ ನಮ್ಮ ಒಂದು ಉತ್ಪಾದಿಸುವಂತ ಎಲ್ಲಾ ಒಂದು ಆಹಾರ ತಯಾರಿಸುವಂತ ಎಲ್ಲದಕ್ಕೂ ಉತ್ತಮ ಬೇಡಿಕೆ ಇದೆ, ಅದು ಒಳ್ಳೇದು ಸರ್ ಅಂತ ಹೇಳಬಲ್ಲೆ. ತೆಂಗಿನ ಪುಡಿ ಮತ್ತೆ ತೆಂಗಿನ ಹಿಟ್ಟು ಎರಡು ಕೂಡ ಬೇರೆ ಬೇರೆನೋ ಅಥವಾ ತೆಂಗಿನ ಹಿಟ್ಟು ಬೇರೆನೋ ಹೇಗೆ? ಪುಡಿ ಬೇರೆ, ಹಿಟ್ಟು ಬೇರೆ. ಹಿಟ್ಟು ಬೇರೆ. ಹಿಟ್ಟನ್ನ ಏನ್ ಮಾಡ್ತೀವಿ ಅಂತಂದ್ರೆ ಅತಿ ಹೆಚ್ಚಾಗಿ ಇದು ಏನು ತೆಂಗಿನ ಕಾಯಿ ಇದೆಯಲ್ಲ, ಕಾಯಿನ ಒಡೆದು ನೀರ್ ತೆಗೆದು ಅದನ್ನೆಲ್ಲ ಒಣಗಿಸಿ ಅದರಿಂದ ಪೌಡರ್ ಮಾಡ್ತೀವಿ. ತೆಂಗಿನ ಬೆಸಿಗೆ ಆದಷ್ಟು ಕೊಬ್ಬರಿಯಿಂದ ಮಾಡ್ತೀವಿ. ಈ ಪುಡಿಯನ್ನು ಎಲ್ಲೆಲ್ಲಿ ಬಳಕೆಯನ್ನು ಮಾಡ್ತಾರೆ? ಚಪಾತಿ ಮಾಡಬೇಕು, ಆಮೇಲೆ ರೊಟ್ಟಿ ಮಾಡಬೇಕು, 15% ಅಡಿಷನ್ ಮಾಡ್ಕೊಂಡು ಎಲ್ಲಾ ಪದಾರ್ಥಕ್ಕೂ, ಯಾಕಂದ್ರೆ ಇದೊಂದು ನಮ್ಗೊಂದು ಅಡಿಷನಲ್ ಪೋಷಕಾಂಶ ಕೊಡುತ್ತೆ ಅಂತ. ತೆಂಗಿನ ಕಾಯಿ ಪುಡಿನ ಅದಷ್ಟು ನಮ್ಗೆ ಗೊತ್ತಿರೋ ಬೇಕರಿ ಐಸ್ ಕ್ರೀಮು, ಕ್ಯಾಂಡಿ ಮಾಡೋಂಥದ್ದು, ಐಸ್ ಕ್ಯಾಂಡಿ ಮಾಡೋಂಥದ್ದು, ಕೇಕ್ ಮಾಡೋಂಥದ್ದು, ಚಾಕ್ಲೇಟ್ ಮಾಡೋಂಥ ಇಂಥವೆಲ್ಲ ನಾವು ತೆಂಗಿನ ಪುಡಿನ ಉಪಯೋಗಿಸ್ಕೊತೀವಿ. ಆ ಕೊಬ್ಬರಿ ಮಾಡಿರೋ ಹಿಟ್ಟನ್ನು ನಮ್ಮ ಮನೆಗಳಲ್ಲಿ ಏನು ಸಣ್ಣ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಅಂತ ಮಿಕ್ಸ್ ಮಾಡ್ಕೊಳೋಂಥದ್ದು, ಮತ್ತೆ ಯಾವುದಾದ್ರೂ ಮನೆಯಲ್ಲಿ ಏನಾದರೂ ಬೇರೆ ಸ್ವೀಟ್ ಸಿಹಿ ಮಾಡ್ತೀವಿ ಅಂತ ಅದಕ್ಕೆ ಮಿಕ್ಸ್ ಮಾಡೋವಂಥದ್ದು. ಈ ರೀತಿ ಹಲವಾರು ಪದಾರ್ಥಗಳನ್ನ ಮನೇಲಿ ಉಪಯೋಗಿಸ್ಕೊಳ್ಳೋಕೆ ಹಿಟ್ಟನ್ನು ಉಪಯೋಗಿಸ್ಕೊಬಹುದು. ತೆಂಗಿನಿಂದ ಹಾಲನ್ನು ಕೂಡ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಹೇಗೆ ಮಾಡುವಂತದ್ದು ಮತ್ತೆ ಎಲ್ಲಿ ಬಳಕೆಯನ್ನ ಮಾಡುವಂತದ್ದು? ಸರ್, ತೆಂಗಿನ ಹಾಲನ್ನ ನಾನು ಸಿಎಫ್ಟಿಆರ್ಐ ಮೆಥಡ್ ಅಂತೀನಿ, ಅಂದ್ರೆ ಮೈಸೂರಲ್ಲಿ ಇದೆ ಒಂದು ನಮ್ಮ ಕೇಂದ್ರೀಯ ಆಹಾರ ಸಂಸ್ಥೆ ಅಲ್ಲಿದೆ, ಅಲ್ಲಿ ಇದನ್ನ ಅವರು ಸಂಸ್ಕರಣೆ ಮಾಡಿರುವಂತದ್ದು. ಈ ತೆಂಗಿನ ಹಾಲನ್ನು ಉತ್ಪಾದನೆ ಮಾಡಿ ಎಲ್ಲಿ ನಾವು ಹಾಲಿನಿಂದ ಕೆಲವೊಂದು ಉತ್ಪನ್ನಗಳನ್ನು ತಯಾರು ಮಾಡ್ತೀವಲ್ಲ, ಸಿಹಿ ಇರ್ಬೋದು ಮತ್ತೆ ಇತರೆ ಪದಾರ್ಥ ಇರ್ಬೋದಲ್ಲ, ಅಂತ ಸಮಯದಲ್ಲಿ ಈ ಕೋಕೋನಟ್ ಹಾಲನ್ನ ಉಪಯೋಗಿಸ್ತೀವಿ. ಎಲ್ಲಾ ತರದ ಸಿಹಿಗಳ ಉಪಯೋಗಿಸ ತಯಾರು ಮಾಡಂತ ಜಾಗದಲ್ಲಿ ಇದನ್ನ ಉಪಯೋಗಿಸ್ತೀವಿ ಸರ್. ನಾವು ತೆಂಗಿನ ಹಾಲನ್ನ ಹೇಗೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಸರ್? ತೆಂಗಿನ ಹಾಲನ್ನ ಹೇಗೆ ಮಾಡ್ತೀವಿ ಅಂತಂದ್ರೆ, ತೆಂಗಿನ ತಿರುಳನ್ನ ತೆಗೆದು ಅದನ್ನ ರುಬ್ಬಿ ಹಾಲನ್ನ ತಯಾರು ಮಾಡ್ತೀವಿ ನಾವು. ಹಿಂಡಿದ್ರೆ ಹಾಲು ಬರ್ತದೆ, ಯಾಕಂದ್ರೆ ನೀರನ್ನ ಬೇರ್ಪಡಿಸೋದು, ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಅದನ್ನ ಫಿಲ್ಟರ್ ಮಾಡ್ಕೊಂಡ್ರೆ ಆ ಹಾಲು ಬರ್ತದೆ. ಇದನ್ನ ಆಲ್ಮೋಸ್ಟ್ ಆಲ್ ನಾನ್ ವೆಜ್ಗೆ, ಕೆಲವೊಂದು ಮೀನ್ ಸಾರ್ ಇರ್ಬೋದು, ನಾನ್ ವೆಜ್ ಮೀನ್ ಸಾರ್ ಇರ್ಬೋದು, ಮಟನ್ ಸಾರ್ ಇರ್ಬೋದು, ಆಮೇಲೆ ಬಿರಿಯಾನಿ ಇರ್ಬೋದು, ಇಂಥವಾಗೆಲ್ಲ ತಯಾರು ಮಾಡ್ತಾರೆ. ಆಮೇಲೆ ಕೆಲವೊಂದು ಸಿಹಿ ತಿನಿಸುಗಳು, ಆಮೇಲೆ ಬೇಕರಿ ಉತ್ಪನ್ನಗಳಲ್ಲಿ ಈ ತೆಂಗಿನ ಹಾಲನ್ನ ಉಪಯೋಗಿಸ್ತಾರೆ. ಮತ್ತೆ ಇದು ಎಸ್ಪೆಷಲಿ ಸಸ್ಯಜನ್ಯ ಹಾಲು ಅಂತೀವಿ ನಾವು, ಇನ್ನು ಮಕ್ಕಳಿಗೆ ಪೂರಕ ಆಹಾರವಾಗಿನೂ ಬಳಸಬಹುದು. ಈ ರೀತಿ ಹಲವಾರು ಪದಾರ್ಥಗಳನ್ನು ತಯಾರು ಮಾಡ್ತೀವಿ. ಸೊ ಅದು ಅದರಲ್ಲಿ ಈ ಹಾಲು, ತೆಂಗಿನ ಹಾಲು ಒಂದು ಸರ್. ಈ ಹಸುವಿನ ಹಾಲಿನಲ್ಲಿ ಪುಡಿಯನ್ನ ಉತ್ಪಾದನೆ ಮಾಡಿದ ಹಾಗೆ ತೆಂಗಿನ ಹಾಲಿನಲ್ಲೂ ಕೂಡ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ತಂತ್ರಜ್ಞಾನ ಇದೆ. ಸೊ ಅದು ರೈತರ ಪದ್ಧತಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಅದನ್ನ ತೆಂಗಿನ ಹಾಲಿನಲ್ಲಿ ಪುಡಿ ಮಾಡಿ ತಯಾರು ಮಾಡುವಂತದ್ದನ್ನು ಈಗಾಗಲೇ ಟೆಕ್ನಾಲಜಿ ಕೆಲವೊಂದು ಮುಂದುವರೆದ ಏನು ಸಂಸ್ಥೆಗಳಿದಾವಲ್ಲ ಸರ್, ಅಂತ ಸಂಸ್ಕರಣಾ ಘಟಕಗಳಿದಾವಲ್ಲ ಅಲ್ಲಿ ನಡೀತಾ ಇದೆ ಸರ್. ಇತ್ತೀಚೆಗೆ ತೆಂಗಿನ ಚಿಪ್ಸ್ ಅನ್ನ ನಾವು ಅಲ್ಲಲ್ಲಿ ಕಾಣಬಹುದು. ತೆಂಗಿನ ಚಿಪ್ಸ್ ಅನ್ನ ಮಾಡ್ತಕ್ಕಂಥದ್ದು ಹೇಗೆ, ಅದರದ್ದು ಅನುಕೂಲಗಳೇನು ಮತ್ತೆ ಎಲ್ಲಿ ಬಳಕೆ ಮಾಡಬಹುದು ಸರ್? ಒಂದು ಏನಂತಂದ್ರೆ ತೆಂಗಿನ ಚಿಪ್ಸ್ ಅನ್ನ ಹೆಂಗ್ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಆ ಮೇಲೆ ಇದೆಯಲ್ಲ ಆ ತೆಂಗಿನ ಕಾಯಿ ಒಡೆದ ನಂತರ ಬರುವಂತ ಮೇಲೆ ಒಂದು ಎಳೆ ಕೆಂಪು ಬಣ್ಣ ಇರ್ತದಲ್ವಾ, ಅದನ್ನ ತೆಗಿಬೇಕು. ತೆಗೆದುಬಿಟ್ಟು ನಮ್ಗೆ ಯಾವ ರೀತಿ ಬೇಕೋ ಚಿಪ್ಸ್ ಮಾತ್ರ ತರ, ಚಿಪ್ಸ್ ತರ ಬೇಕೋ ಅಥವಾ ತುರಿ ತರ ಆ ತರ ಬೇಕೋ ಅನ್ನೋದನ್ನ ಫಸ್ಟ್ ರೆಡಿ ಮಾಡ್ಕೊಬೇಕು. ತುರಿದ ನಂತರ ಆಮೇಲೆ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನಮಗೆ ಬೇಕಾದಂತ ಸಕ್ಕರೆ ಪಾಕ ರೆಡಿ ಮಾಡ್ಕೊಬೇಕು. ಸಕ್ಕರೆ ಪಾಕ ಒಂದು 2 ಕೆಜಿ ಸಕ್ಕರೆನಲ್ಲಿ, ಈಗ ನಮ್ಗೆ ಏನು ಒಂದು 1 ಕೆಜಿ ಅಥವಾ 2 ಕೆಜಿ ಚಿಪ್ಸ್ ರೆಡಿ ಇದೆ ಬೇಕಂತಂದ್ರೆ, ನಮ್ಗೆ ಒಂದು 2 ಕೆಜಿ ಸಕ್ಕರೆ ಪಾಕ ಅಥವಾ 1 ಕೆಜಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಬೇಕು. 1 ಕೆಜಿ ಸಕ್ಕರೆಗೆ ಪಾಕ ತಯಾರು ಮಾಡ್ಕೊಬೇಕು. ಪಾಕ ತಯಾರು ಮಾಡ್ಕೊಂಡು ಎಲ್ಲ ಗೊತ್ತಿರುವಂತದ್ದೇ ಏನಂತಂದ್ರೆ, ಅದು ಸ್ವಲ್ಪ ಬಬ್ಬಲ್ಸರ ಬರ್ತದಲ್ಲ ಆ ತರ ಎಳೆಯೇ ಪಾಕ ಬರಬೇಕು, ಗಟ್ಟಿ ಪಾಕ ಆಗಬಾರ್ದು, ಎಳೆಯ ಪಾಕ ಬರಂಗ್ ನೋಡ್ಕೊಂಡು ಅದಕ್ಕೆ ಬೇಕಾದಂತ ಚಿಪ್ಸ್ ಅನ್ನ ಹಾಕಿ ಒಂದು ಸುಮಾರು 1-2 ಗಂಟೆಗಳ ಕಾಲ ಬಿಟ್ರೆ ಅದು ಚೆನ್ನಾಗಿ ನೆಂದು ಪಾಕದಲ್ಲಿ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಅದನ್ನ ತೆಗೆದು ಒಳ್ಳೆ ಚೆನ್ನಾಗಿರುವಂತ ಪ್ಲೇಸ್ ಅಲ್ಲಿ ಡ್ರೈ ಪ್ಲೇಸ್ ಅಲ್ಲಿ ಇಟ್ಟು ಒಣಗಿಸ್ಬೇಕು. ಅದಕ್ಕೆ ಯಾವ್ದೇ ತರದ ಧೂಳು ಮಣ್ಣು ಬೆಳೆದಿದ್ದಂಗೆ ಇಟ್ಟು ಒಣಸ್ಕೊಂಡ್ರೆ ಚೆನ್ನಾಗಿ ಒಣಗುತ್ತೆ. ಚೆನ್ನಾಗಿ ಬಿಸಿಲಿತ್ತು ಅಂತಂದ್ರೆ ಒಂದು 2-3-4 ಡೇಸ್ ಬೇಕಾಗುತ್ತೆ. ಮಳೆಗಾಲ ಅಥವಾ 3-5 ವಾತಾವರಣ ಇತ್ತು ಅಂತಂದ್ರೆ ಇನ್ನು 1-2-3 ಡೇಸ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಆದ್ರೆ ಆದಷ್ಟು ಬಿಸಿಲಿನಲ್ಲಿ ಒಣಸ್ಬೇಕು. ನೈಟ್ ಟೈಮ್ ಅದನ್ನ ತೆಗೆದು ಬಚ್ಚಿಡ್ಬೇಕು, ಯಾಕಂದ್ರೆ ಆ ತೇವಾಂಶ ಅಬ್ಸರ್ವ್ ಮಾಡ್ಕೊಳುತ್ತೆ ಅದು, ಮತ್ತೆ ಮೃದುವಾಗ್ಬಿಡ್ತದೆ ಅದು. ಸೊ ಆ ತರ ಆಗದಿದ್ದಂಗೆ ಟೈಟ್ ಆಗಿ 8 ಕಂಟೈನರ್ ತುಂಬಿಡ್ಬೇಕು, ಇಲ್ಲ ಅಂತಂದ್ರೆ ಒಣಸಿ ಒಂದು ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಎಷ್ಟು ದಿವಸದವರೆಗೂ ಇಡಬಹುದು ಸರ್? ಸರ್ ಅದು ಪಾಕದಲ್ಲಿ ಹಾಕಿ ನಾವು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರ್ತದೆ ಪಾಕ ಅನ್ನೋದು ಸಕ್ಕರೆ ಅಂಶನ, ಮತ್ತೆ ಚೆನ್ನಾಗಿ ಒಣಸಿರ್ತೀವಿ. ಸುಮಾರು 1-1.5 ತಿಂಗಳವರೆಗೂ ಇಟ್ಕೊಬಹುದು. ನಮ್ಮ ಪ್ರಕಾರ ಟೈಟ್ ಏರ್ ಕಂಟೈನರ್ ಅಂತ ಹೇಳಿದಾಗ 3 ಮಂತ್ಸ್ ಇಡಬಹುದು ಅಂತ ನಾವ್ ಹೇಳ್ತೀವಿ. ಬಟ್ ನಮ್ಮ ರೈತರ ಪದ್ಧತಿನಲ್ಲಿ ಆಗಲ್ಲ, ಒಂದು 20-30 ಡೇಸ್ 30 ದಿನವರೆಗೂ ಸಮಸ್ಯೆ ಆಗೋದಿಲ್ಲ ಚೆನ್ನಾಗಿ ಒಣಸಿಟ್ಕೊಂಡ್ರೆ. ಅದು ಒಣಗಿಸಿರೋದು ಮತ್ತೆ ಅಬ್ಸರ್ವ್ ಮಾಡ್ಕೊಳ್ಳೋದು ಮತ್ತೆ ತೇವಾಂಶ ಹೇಳ್ಕೊಳ್ಳೋದು ಮಾಡ್ತಾ ಇದ್ರೆ ಒಂದು ವಾರಕ್ಕೆಲ್ಲ ಮತ್ತೆ ಅದು ಮೃದುವಾಗುತ್ತೆ, ಮೆತ್ತಗಾಗುತ್ತೆ, ಆಗ ಅದು ಮತ್ತೆ ಸೂಟಬಲ್ ಅಲ್ಲ ತುಂಬಾ ದಿನ ಇಡ್ಲಿಕ್ಕೆ. ತೆಂಗಿನಿಂದ ಬೆಲ್ಲವನ್ನು ಕೂಡ ಉತ್ಪಾದನೆಯನ್ನ ಮಾಡಬಹುದು ಅನ್ನುವಂಥದ್ದು, ಹೇಗೆ ಮಾಡುವಂತದ್ದು ಮತ್ತೆ ಯಾವ್ದ್ರಿಂದ ಇದನ್ನ ಮಾಡುವಂಥದ್ದು, ಎಲ್ಲೆಲ್ಲಿ ಬಳಕೆಯನ್ನ ಮಾಡಬಹುದು ಈ ಬೆಲ್ಲವನ್ನು ಸರ್? ತೆಂಗಿನ ಬೆಲ್ಲ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ತೆಂಗಿನ ಟ್ಯಾಡಿ ಅಂತೀವಲ್ಲ, ನೀರ, ಹೌದು, ನೀರಿನಿಂದ ಮಾಡ್ತೀವಿ. ಅದನ್ನ ಚೆನ್ನಾಗಿ ಸಂಗ್ರಹಿಸೋದು ಮತ್ತೆ ಯಾವ್ದೇ ಕಾರಣಕ್ಕೂ ಅದನ್ನ ಪರ್ಮೆಂಟೇಷನ್ ಹಾಕ್ಬಿಡ್ಬಾರ್ದು. ಅದನ್ನ ಕುದಿಸಿದಾಗ ಆ ಕುದಿತಾ ಇರ್ತದೆ, ಚೆನ್ನಾಗಿ ಕುದಿದು ಗಟ್ಟಿ ಆದಾಗ ಅದರಿಂದ ಟ್ಯಾಡಿಯಿಂದ ಮತ್ತೆ ಕಾಯಿನ ಒಡೆತೀವಿ. ಕಾಯಿನ ಒಡೆದ ಮೇಲೆ ಬರುವಂತ ಕಾಯಿ ನೀರು ಏನ್ ಬರ್ತದಲ್ಲ ಅದನ್ನ ಕುದಿಸ್ತಾ ಇದ್ರೆ ಸುಮಾರು ಒಂದು ಸಕ್ಕರೆ ಅಂಶ ಕಡಿಮೆ ಇರ್ತದೆ, ಅದನ್ನು ಸಹ ಬೆಲ್ಲ ತಯಾರು ಮಾಡಬಹುದು. ಇದರಿಂದ ಉತ್ಪಾದನೆ ಮಾಡ್ತಕ್ಕಂಥ ಬೆಲ್ಲ ಮತ್ತೆ ಸಕ್ಕರೆ ಏನಿದೆಯೋ ಇದರಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಹಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೌದು ಸರ್, ಹೌದು, ಒಳ್ಳೆಯದು. ಸೊ ಅದರಿಂದ ನಾನು ಹೇಳಿದಾಗೆ ಟ್ಯಾಡಿ ಅಂತ ಏನಂತೀವಲ್ಲ ನೀರ ಅಂತ ಏನ್ ಬರ್ತೀವಲ್ಲ ಅದರಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಇರ್ತದೆ. ಅದನ್ನ ಹಾಕೊಂಡು ಪಾತ್ರೆ ಹಾಕೊಂಡು ಕುದಿಸ್ತಾ ಇದ್ರೆ ಗಟ್ಟಿ ಆಗುತ್ತೆ. ಆಮೇಲೆ ನಮ್ಗೆ ಯಾವ ರೂಪದಲ್ಲಿ ಬೇಕೋ ಅದನ್ನ ಕಟ್ ಮಾಡ್ಕೊಳ್ಳೋದು. ಈ ಬೆಲ್ಲದ ಮಾಡ್ಬೇಕಾದ್ರೆ ಬೆಲ್ಲದ ಅಚ್ಚು ಅಂತ ಇರ್ತದೆ, ಬಟ್ ನಮ್ಮಲ್ಲಿ ಅಷ್ಟೊಂದು ನಮ್ಮ ಸಂಗ್ರಹಣ ಆಗಲ್ಲ. ಇದು ಏನ್ ನಮ್ಮಮ್ಮ ಅಂತಂದ್ರೆ ಪ್ರತಿ ದಿನ ಒಂದು 300-400 ಗ್ರಾಮ್ ಸಿಗುತ್ತೆ ಅಷ್ಟೇನೆ ಒಂದು ಮರಕ್ಕೆ. ಅದರಲ್ಲಿ ಒಂದು 15% ಅಷ್ಟೇ ಸಕ್ಕರೆ ಅಂಶ ಇರೋದು, 15% ಒಂದು 15% ಸಕ್ಕರೆ ಅಂಶ ಇರುತ್ತೆ ಅಷ್ಟೇ. ಸೊ ಅದರಿಂದ ಸಕ್ಕರೆ ಅಂಶ ಕಡಿಮೆ ಇರ್ತದೆ, ಇದು ಆರೋಗ್ಯಕ್ಕೆ ಒಳ್ಳೇದು. ಇದಿಷ್ಟು ಎಳನೀರು ಮತ್ತೆ ತೆಂಗಿನಕಾಯಿ ಮತ್ತೆ ಕೊಬ್ಬರಿಯಿಂದ ಮಾಡ್ತಕ್ಕಂತಹ ಉತ್ಪನ್ನಗಳು, ಏನೆಲ್ಲ ಉತ್ಪನ್ನಗಳನ್ನ ಮಾಡಬಹುದು ಅನ್ನುವಂತ ಸಾಧ್ಯತೆಗಳನ್ನ ತಾವು ವಿವರಿಸಿದ್ರಿ. ಅದೇ ರೀತಿ ತೆಂಗಿನಲ್ಲಿ ನಮ್ಗೆ ಗರಿ ಸಿಗುತ್ತೆ, ಅದರ ನಾರ್ ಸಿಗುತ್ತೆ, ಮತ್ತೆ ಚಿಪ್ ಸಿಗುತ್ತೆ, ಇವುಗಳನ್ನ ಹೇಗೆ ಮೌಲ್ಯವರ್ಧನೆಯನ್ನ ಮಾಡಬಹುದು ಸರ್? ತಮ್ಗೆ ಗೊತ್ತಿರೋ ಹಾಗೆ ತೆಂಗಿನ ಗರಿ, ತೆಂಗಿನ ಗರಿನಲ್ಲಿ ಕಡ್ಡಿನೆಲ್ಲ ಕಟ್ಟಾದ್ಮೇಲೆ ಕಡ್ಡಿ ತೆಗಿತೀವಿ, ಕಡ್ಡಿನ ಪರಕೆಯಾಗಿ ಉಪಯೋಗಿಸ್ತಾ ಇದೀವಿ. ಆ ಪರಕೆ ತಮ್ಗೆಲ್ಲ ಈಗ ಸಾಮಾನ್ಯ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ, ಅದು ಒಂದು ಬೇಡಿಕೆ ಇರುವಂತದ್ದು. ಎರಡನೇದಾಗ ಕಡ್ಡಿ ತಗೊಂಡ ಮೇಲೆ ಬರುವಂತ ಗರಿಯಿಂದ ಭೀಷಣಿಗೆ ಅಂತ ಮಾಡ್ತಾರೆ, ಮತ್ತೆ ಜೊತೆಗೆ ಅದನ್ನಿಂದ ಪುಡಿ ಮಾಡಿ ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿದ್ರೆ ಅತ್ಯಧಿಕವಾದಂತ ಪೊಟಾಶ್ ಭರಿತ, ಪೋಷಕಾಂಶ ಅಂದ್ರೆ ಪೊಟಾಶ್ ಅಂತ ರಿಚ್ಚಿರ್ತದೆ ಎಲೆನಲ್ಲಿ, ಆ ಭರಿತವಾದಂತ ಒಳ್ಳೆ ಉತ್ತಮವಾದಂತ ಗೊಬ್ಬರ ಸಿಗುತ್ತೆ. ಗರಿಯಿಂದ ಅದೆಲ್ಲ ಉಪಯೋಗ ಇದೆ. ಜೊತೆಗೆ ಈ ನಾರು, ಈಗ ಅತ್ಯಧಿಕವಾದಂತ ನಾರನ್ನ ಬಳಕೆ ಮಾಡ್ತಾ ಇರೋದು ಏನು, ಹಗ್ಗ ಎಣಿಲಿಕ್ಕೆ ಹಗ್ಗ ಮಾಡ್ತಾರೆ ಮಾಡ್ತಾರೆ, ಮತ್ತೆ ಆ ಪುಡಿಯಿಂದ ಕೆಲವೊಂದು ಇದಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಮತ್ತೆ ಕೋಕಾಪೀಟ್ ಅಂತ ಗೊತ್ತಿರ್ಬೇಕು ತಮ್ಗೆ. ಕೋಕಾಪೀಟ್ ಅಂತ ಅದು ಒಳ್ಳೆ ಉತ್ತಮವಾದಂತ ಗೊಬ್ಬರ, ಎಸ್ಪೆಷಲಿ ನರ್ಸರಿನಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ಸಸಿ ಮಾಡ್ಲಿಕ್ಕೆ ಉತ್ತಮವಾದಂತದ್ದು, ಸೊ ಅತಿ ಚೆನ್ನಾಗಿ ಬೆಳುವಂತ ಸಸಿಗಳಿಗೆ ಉತ್ತಮವಾಗಿ ಆರೋಗ್ಯಕರವಾಗಿ ಹೆಲ್ತಿಯಾಗಿ ಉತ್ಪಾದನೆ ಮಾಡ್ಲಿಕ್ಕೆ ಈ ಕೋಕಾಪೀಟ್ ಅಂತ ಉಪಯೋಗಿಸ್ತಾರೆ. ನಾರಿನ ಪುಡಿ ಅದನ್ನು ಗೋವಾಗಿ ಪರಿವರ್ತನೆ ಮಾಡಿ ಅದನ್ನು ಉಪಯೋಗಿಸ್ತಾರೆ. ಸೊ ಮತ್ತೆ ಕೊಬ್ಬರಿ ತೆಗೆದ ಮೇಲೆ ಏನ್ ಬರ್ತದೆ ಸ್ಕಲ್ ಅಂತೀವಲ್ಲ ಚಿಪ್ ಮೇಲೆ ಚಿಪ್ಪು, ಅದನ್ನ ಆಲ್ಮೋಸ್ಟ್ ಅಲ್ಲ ತಮ್ಗೆ ಗೊತ್ತಿರೋ ಹಾಗೆ ಕೆಜಿ ಲೆಕ್ಕ ತಗೊಂತ ಇದ್ದಾರೆ. ಅದನ್ನ ಅತಿ ಹೆಚ್ಚಾಗಿ ಇದು ಏನು ಈ ಕಬ್ಬಿಣ ಕಾಯಿಸ್ತೀವಲ್ಲ ಅಲ್ಲಿಗೆ ಮತ್ತು ಕುಲ್ಮೆಗೆ ಮತ್ತೆ ಚಿನ್ನ ಅವಲ್ಲೆಲ್ಲ ಹೋಗುತ್ತೆ ಇದು. ಸೊ ಈ ರೀತಿ ಏನು ತೆಂಗು ಕಾಯಿ ಬಿಟ್ರೆ ಅದರ ಉತ್ಪನ್ನಗಳು ಸಹ ಮರದಿಂದ ಎಲ್ಲಾ ಇದಕ್ಕೂ ಬೇಡಿಕೆ ಇದೆ ಸರ್, ಬೇಡಿಕೆ ಇದೆ. ಹೀಗೆ ತೆಂಗಿನ ವಿವಿಧ ಉತ್ಪನ್ನಗಳಿಂದ ಹೇಗೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು, ಏನೆಲ್ಲ ಮಾಡಬಹುದು ಅನ್ನುವಂತಹ ಒಂದು ಪರಿಚಯವನ್ನ ತಾವು ವಿವರವಾಗಿ ಮಾಡಿಕೊಟ್ರಿ. ಆದರೂ ಕೂಡ ಗ್ರಾಮೀಣ ಭಾಗದ ಕೃಷಿಕರು ಏನಿದ್ದಾರೋ ಅವರು ನಾವು ಹೇಳಿದ ಎಲ್ಲದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದಷ್ಟು ತರಬೇತಿ ಅನ್ನುವಂಥದ್ದು ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ನಮ್ಮ ಕೃಷಿಕರಿಗೆ ತರಬೇತಿಗಳು ಲಭ್ಯ ಇದ್ದಾವೆ? ಸರ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿನಲ್ಲಿ ನಾವು ತರಬೇತಿಗಳನ್ನು ಕೊಡ್ತೀವಿ. ಜೊತೆಗೆ ಈಗಾಗಲೇ ನಮ್ಮ ಓಡಿ ಓಪಿ ಪ್ರಾಜೆಕ್ಟ್ ಏನಿದೆಯಲ್ಲ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ, ಅದು ನಮ್ಮ ಕೃಷಿ ಕಾಲೇಜು ಕಾರ್ಯಕರಿಗೆ ಬಂದಿದೆ. ಸೊ ಅಲ್ಲಿನೂ ತಮಗೆ ಮಾಹಿತಿ ಸಿಗುತ್ತೆ. ಈಗಾಗಲೇ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂತ ಬೋರನಕೊಪ್ಪಲ ಅರಸೀಕೆರೆ ಹತ್ರ ಇದೆ. ಅಲ್ಲಿ ತೆಂಗು ಬೆಳೆಯಿಂದ ಹಿಡಿದು ತೆಂಗಿನ ರೋಗ ನಿರ್ವಹಣೆಯಿಂದ ಹಿಡಿದು ಮತ್ತೆ ಮೌಲ್ಯವರ್ಧನೆ ಉತ್ಪನ್ನಗಳ ಬಗ್ಗೆ ಅಲ್ಲಿ ಅತ್ಯಧಿಕವಾದಂತಹ ಮಾಹಿತಿ ಅಲ್ಲಿ ಸಿಗುತ್ತೆ. ಸೊ ಈ ರೀತಿ ನಮಗೆ ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳು ಎಲ್ಲೆಲ್ಲಿದಾವ ಅಲ್ಲೆಲ್ಲಾನು ರೈತರಿಗೆ ಮಾಹಿತಿ ಮತ್ತೆ ತರಬೇತಿಗಳನ್ನು ಸಿಗುತ್ತೆ ಸರ್. ಎಲ್ಲ ಕಡೆನೂ ಕೂಡ ಸಿಗುತ್ತೆ, ಸಿಗುತ್ತೆ ತರಬೇತಿಯನ್ನ ಪಡೆದುಕೊಂಡು ಏನು ತಾವು ತೆಂಗನ್ನ ಬೆಳೀತಾ ಇದ್ದಾರ ಅದರಲ್ಲಿ ಎಲ್ಲಾದು ಅಲ್ಲದಿದ್ರು ಕೂಡ ಒಂದಷ್ಟು ಪ್ರಮಾಣದಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡೋದ್ರಿಂದ ಕೃಷಿಕರು ಹೆಚ್ಚು ಲಾಭವನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೃಷಿಕರು ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಸರ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದು ಮಾಹಿತಿ ಪಡ್ಕೊಬಹುದು. ಜೊತೆಗೆ ತಮಗೆ ನಂಬರ್ ಸಹ ನಾನು ಕೊಡ್ತಾ ಇದ್ದೀನಲ್ವ ಸರ್, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ತರಬೇತಿಯನ್ನು ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಸಂಪರ್ಕ ಸಂಖ್ಯೆಯನ್ನು ಹೇಳಿ. 9 9 6 4 6 4 2 8 3 5 0 1 0 1. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9 9 6 4 2 8 3 5 0 1. ಇದು ಡಾಕ್ಟರ್ ಶಿವಶಂಕರ್ ಅವರ ಸಂಪರ್ಕ ಸಂಖ್ಯೆ. ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ತರಬೇತಿಗಾಗಿ ನೀವು ಶಿವಶಂಕರ್ ಅವರನ್ನ ಸಂಪರ್ಕವನ್ನ ಮಾಡಬಹುದು. ಒಳ್ಳೆದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳು ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಗುರುವಾರ ಸಂಜೆಯ ಕಿಸಾನ್ವಾಣಿಯಲ್ಲಿ ಜಾನುವಾರುಗಳ ಆರೈಕೆ ಪಾಲನೆ ಆರೋಗ್ಯ ಹಾಗೂ ಆರ್ಥಿಕ ಲಾಭಗಳ ಕುರಿತ ಸರಣಿ ಹೈನು ಹೊನ್ನು. ಪಶುವೈದ್ಯರು ವಿಜ್ಞಾನಿಗಳು ಹಾಗೂ ಪ್ರಾಧ್ಯಾಪಕರು ಭಾಗವಹಿಸಿ ಹೈನುಗಾರರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಹೈನು ಹೊನ್ನು ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ ಹಾಸನ ಆಕಾಶವಾಣಿ. ಹಲಸಿರಿ ಹಲಸಿರಿ ಹಲಸಿರಿ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕಿಸಾನ್ವಾಣಿಯಲ್ಲಿ. ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ ಮತ್ತು ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಹಲಸಿರಿ ಹಲಸಿರಿ ಹಲಸಿರಿ. ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಹಲಸಿರಿ ಸರಣಿಯನ್ನು ಆಲಿಸಿ ಉಪಯೋಗ ಮಾಡಿಕೊಳ್ಳಿ. ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ನಲ್ಲಿ ಹಾಸನ ಆಕಾಶವಾಣಿ. ಪ್ರತಿ ಸೋಮವಾರ ಸಂಜೆಯ ಕಿಸಾನ್ ವಾಣಿಯಲ್ಲಿ ಮೂಡಿ ಬರ್ತಾ ಇದೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಹಲಸಿರಿ ಹಲಸಿರಿ. ಈಗ ಕೇಳಿ ಒಂದು ಜನಪದ ಗೀತೆ, ಹಾಡಿದ್ದಾರೆ ಬಿಕೆ ಸುಮಿತ್ರ. ಹಾಕಬೇಕ ನನ್ನ ಗಂಡ ಇಂಥವನಿರ್ಬೇಕ ಎಂಥವನಿರ್ ಆಗಿ ನಾನು ಬುತ್ತಿಯ ಹೊತ್ತುಕೊಂಡು ಮೆತ್ತಗೆ ಹೋಗಬೇಕ, ಮೆಲ್ಲಗೆ ಅವನ ಕೂಗಬೇಕ, ಅದಕ್ಕೆ ಹೋಗೊಡುತ್ತಿರಬೇಕ. ಹೊತ್ತಾಗಿ ನಾನು ಬುತ್ತಿಯ ಹೊತ್ತುಕೊಂಡು ಮೆತ್ತಗೆ ಹೋಗಬೇಕ, ಮೆಲ್ಲಗೆ ಅವನ ಕೂಗಬೇಕ, ಅದಕ್ಕೆ ಹೋಗೊಡುತ್ತಿರಬೇಕ. ಹಾಲು ಸಕ್ಕರೆ ಎಂಥ ಸಂಸಾರ ನಮ್ಮದಾಗಬೇಕ, ಅದಕ್ಕೆ ಶಿವನ ಕರುಣೆ ಬೇಕ. ನನ್ನ ಗಂಡ ಇಂಥವನಿರಬೇಕ, ಇಂಥವನಿರಬೇಕ, ಯವ್ವ ಇಂಥವನಿರಬೇಕ. ನಾನು ಮೆಚ್ಚಿ ಮದುವೆಯಾಗುವ ಗಂಡ ಇಂಥವನಿರಬೇಕ, ಯವ್ವ ಇಂಥವನಿರಬೇಕ. ಜನಪದ ಗೀತೆಯನ್ನ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಫಲ ಸೇರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತ ಬಾನುಲಿ ಸರಣಿ. ಇದರಲ್ಲಿ ಆಲೂಗಡ್ಡೆಯ ಬೀಜೋಪಚಾರ ಹಾಗೂ ನಾಟಿ ವಿಧಾನ, ಈ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ಮತ್ತೆ ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ವಾಣಿ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿ